ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ ಗೆ 10 ರೂಪಾಯಿ, ಪಿವಿಸಿ ಕಾರ್ಡ್ ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಾದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಭತ್ತದ ಕೃಷಿ ಅನುಭವದ ಕುರಿತು ಬ್ರಹ್ಮಾವರದ ಮಂಜಪ್ಪ ಪೂಜಾರಿ ಅವರೊಂದಿಗಿನ ಮಾತುಕತೆ ಕೇಳೋಣ. ಮಂಜಪ್ಪ ಪೂಜಾರಿ ಅವರೇ ನಮಸ್ಕಾರ. ನಮಸ್ತೆ. ಭತ್ತ ನಮ್ಮ ಪ್ರಮುಖವಾದಂತಹ ಆಹಾರದ ಬೆಳೆ. ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಭತ್ತದ ಕೃಷಿಯನ್ನ ಸುಧಾರಿಸುವುದು ಬಹಳ ಕಷ್ಟ ಅಂತ ನಮ್ಮ ರೈತರು ಹೇಳುವಂತಹ ಮಾತು. ಆದ್ರೂ ಕೂಡ ಒಂದಷ್ಟು ಜನ ಯಾಂತ್ರೀಕೃತವಾಗಿ ಭತ್ತದ ಕೃಷಿಯನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಈ ವರ್ಷದ ಒಂದು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಒಂದು ಏರುಪೇರು ನೋಡಿದ್ರೆ ಭತ್ತದ ಕೃಷಿಯ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಭತ್ತದ ಕೃಷಿ ಈಗ ಇದರಲ್ಲಿ ಮೆಷಿನ್ ನಲ್ಲಿ ಮಾಡ್ಲಿಕ್ಕೆ ಹೋಗಿ ನಾವೀಗ ಮಾಡ್ಲಿಕ್ಕೆ ಆಗ್ತದೆ. ಜನ ಎಲ್ಲ ಹುಡುಕಿ ಮಾಡುದಿದ್ರೆ ಅದಾಗುದು ಇಲ್ಲ. ಈಗ ಈ ಕಟಾವ್ ಪೀರಿಯಡ್ ಅಲ್ಲಿ ಕೂಡ ಹಾಗೆ ಮೆಷಿನ್ ಬಂದ್ ಮಾಡುದ್ರಿಂದ ಸ್ವಲ್ಪ ಒಳ್ಳೇದಾಗ್ತದೆ, ಈಸಿ ಆಗ್ತದೆ. ಮತ್ತೆ ಅದು ಈ ಸಲ ಮಳೆ ಜಾಸ್ತಿ ಪ್ರಾಬ್ಲಮ್ ಇಂದ ಹುಲ್ಲು ಯಾರಿಗೂ ಸಿಗ್ಲಿಲ್ಲ. ಖಾಲಿ ಭತ್ತ ಅದನ್ನು ಸಹ ಡೈರೆಕ್ಟ್ ಆಗಿ ಮಿಲ್ಲಿಗೆ ಹಾಕ್ತಾರೆ. ಆಮೇಲೆ ಮನೆಗೆ ತಂದ್ರೆ ಒಣಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ಬೇಕು. ಪೂರ ಎಲ್ಲ ದಿವಸನು ಮಳೆ ಇರುವುದರಿಂದ ಎಲ್ಲ ಚೆಂಡಿ ಚೆಂಡಿ ಆಗಿ ಎಲ್ಲ ಈ ಸಲ ಎಲ್ಲ ಟೋಟಲ್ ಲೇಬರ್ ವೇಸ್ಟೇ ಜಾಸ್ತಿ ಈ ಸಲ. ಇನ್ನು ನೋಡ್ಬೇಕು ಇನ್ನೇನು. ಅಕಾಲಿಕ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗಿದೆ ತುಂಬಾ. ಈಗ ಯಾಂತ್ರೀಕೃತ ಭತ್ತದ ಕೃಷಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ ಮತ್ತು ಕೂಲಿ ಆಳುಗಳನ್ನು ಉಪಯೋಗಿಸಿ ಮಾಡುವುದಕ್ಕೆ ಯಾವ ರೀತಿಯ ಒಂದು ಬದಲಾವಣೆ ಕಾಣ್ತಾ ಇದೆ? ನಾವು ನಟ್ಟಿನೆಲ್ಲ ಮಾಡಿಸೋದು ಮ್ಯಾನ್ಯಲ್ ಆಗಿ ಜನರಿಂದಾನೇ ಮಾಡಿಸೋದು. ಆದ್ರೂ ಜನ ಇಲ್ಲಿ ನಮ್ಮೂರಿನಲ್ಲಿ ಕಡಿಮೆ ಇದ್ದಾರೆ. ಬೇರೆ ಬೇರೆ ಕಡೆಯಿಂದೆಲ್ಲ ಸಾಲಿಗ್ರಾಮ, ಆಮೇಲೆ ಇನ್ನೊಂದು ಹೊಸಾಳ ಆ ಕಡೆ ದೂರ ದೂರದವ್ರನ್ನೆಲ್ಲ ಹೋಗಿ ನಾವೇ ಹೋಗಿ ಕರ್ಕೊಂಡು ಬಂದು ನಾಟಿ ಮಾಡಿಸಿ ಆಮೇಲೆ ಮಧ್ಯಾಹ್ನ ಅವರಿಗೆ 1 ಗಂಟೆಗೆ ಬಿಟ್ಟು ಊಟ ಮಾಡಿಸಿ ಮನೆಗೆ ಬಿಟ್ಟು ಬರಬೇಕು. ಅದೆಲ್ಲ ತುಂಬಾ ಪ್ರಯತ್ನದ ಕೆಲಸ ಅದನ್ನು. ಅದರಿಂದ ಒಟ್ಟು ಮಾಡ್ತೇವೆ. ಹಿಂದಿನವ್ರು ಮಾಡ್ಕೊಂಡ್ಬಂದಿದ್ದಾರೆ, ನಮಗೆ ಬೇರೆ ದಾರಿ ಗೊತ್ತಿಲ್ಲ. ಇದು ಇರೋದ್ರಿಂದ ಮಾಡಲೇಬೇಕು ಅಂತ ಮಾಡ್ತೇವೆ. ಖಾಲಿ ಬಿಟ್ಟರೆ ಅದೊಂಥರ ಅಸಮಾಧಾನ ಇರ್ತದೆ, ಬೇಜಾರ. ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡ್ತಾ ಇದ್ರಿ? ನಾವು ಟೋಟಲ್ ಒಂದು 10-10.5 ಎಕರೆ. ನಿಮ್ಮ ಜಮೀನು ಅಥವಾ ಲೀಸಿ ತಗೊಂಡು ನಮ್ದೇ? ಈಗ ಒಂದು 10-20 ವರ್ಷದ ಹಿಂದೆ ಮಾಡ್ತಾ ಇರುವಂತಹ ಒಂದು ಕೃಷಿ ಪದ್ಧತಿಗೂ ನೀವು ಮಾಡ್ತಾ ಇರುವಂತಹ ಪದ್ಧತಿಗೂ ಏನು ವ್ಯತ್ಯಾಸ ಮಾಡ್ಕೊಂಡಿದ್ರಿ? ಹಾಗೆ ಮುಂಚೆ ನಾವು ಇದರಲ್ಲಿ ಹೋರಿಯಲ್ಲೆಲ್ಲ ಉಳ್ತಿತ್ತು. ಈಗ ಎಲ್ಲ ಫಸ್ಟ್ ಟಿಲ್ಲರ್ ಆಯ್ತು, ಆಮೇಲೆ ಟ್ರ್ಯಾಕ್ಟರ್ ಕೂಡ ಇದೆ ನಮ್ಮ ಹತ್ರ. ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ ಇದೆ. ಅದರಿಂದ ಎಲ್ಲ ಮಾಡ್ತೇವೆ. ಬೇಗ ಬೇಗ ಕೆಲಸಗಳು ಫಾಸ್ಟ್ ಆಗ್ತವೆ. ಮುಂಚಿನ ಹಾಗೆ ತಿಂಗಳ ಕಟ್ಲೆ ಮಾಡ್ತಿತ್ತಲ್ಲ, ಈಗ ಹಾಗೇನಿಲ್ಲ, ಈಗ ಬೇಗ ಫಾಸ್ಟ್ ಆಗ್ತದೆ. ಈಗ ಟ್ರ್ಯಾಕ್ಟರ್ ನಲ್ಲಿ ಮಾಡೋದಕ್ಕೂ ಎತ್ತಿನಿಂದ ಉಳುಮೆ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಉಂಟು ಗುಣಮಟ್ಟದಲ್ಲಿ? ಅಲ್ಲ, ಮಣ್ಣು ಕೂಡ ಒಳ್ಳೆ ಇದಾಗ್ತದೆ, ಹದಕ್ ಬರ್ತದೆ ಟ್ರ್ಯಾಕ್ಟರ್ ನಲ್ಲಿ ಮಾಡುವುದರಿಂದ. ಮುಂಚೆ ಆಳಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಇಡಬಹುದು, ಹಾಗೇನಿಲ್ಲ, ಎಷ್ಟು ಬೇಕೋ ನಮ್ಗೆ ಅಷ್ಟೇ ಇಟ್ಕೊಳ್ಬಹುದು. ಆಮೇಲೆ ಮಣ್ಣು ಒಳ್ಳೆ ಮಿಕ್ಸಿಂಗ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಮುಂಚೆ ಆದ್ರೆ ಜಾಸ್ತಿ ಉಳ್ಬೇಕಿತ್ತು, ಅಷ್ಟೆಲ್ಲ ಉಳುವಷ್ಟು ಟೈಮ್ ಸಿಗ್ತಿರ್ಲಿಲ್ಲ ಹೋರಿಯಲ್ಲಿ. ಅದನ್ನು ಪೇಷನ್ಸ್ ಬೇಕು ಅದಕ್ಕೆ ಮಾಡ್ಲಿಕ್ಕೆ ಆತರ. ಈಗಾದ್ರೆ ಅದೊಂದು ಕೆಲಸ ಎಲ್ಲ ಸುಲಭ ಆಗ್ತದೆ. ಈಗ ಒಂದು ಜೊತೆ ಎತ್ತಿನಿಂದ ಉಳುಮೆ ಮಾಡಬೇಕಿದ್ರೆ ಅಥವಾ 1 ಎಕರೆ ಮಾಡಬೇಕಿದ್ರೆ ಎಷ್ಟು ಟೈಮ್ ತಗೊಳ್ತದೆ, ಎಷ್ಟು ಸಮಯ ಬೇಕಾಗ್ತದೆ? 1 ಎಕರೆ ಮಾಡ್ಲಿಕ್ಕೆ ಸಾಧಾರಣ 1 ವಾರಕ್ಕಿಂತ ಜಾಸ್ತಿ ಬೇಕು. ಟ್ರ್ಯಾಕ್ಟರ್ ಆದ್ರೆ 1-2 ಗಂಟೆ. ಟ್ರ್ಯಾಕ್ಟರ್ ಆದ್ರೆ 1-1.5 ಗಂಟೆಯಲ್ಲಿ ಒಂದು ರೌಂಡ್ ಬರ್ತದೆ. ಆಮೇಲೆ ನಾವು ಟೋಟಲ್ 1-5 ರೌಂಡ್ ಅದಕ್ಕೆ ಸಾಲ್ ಹೇಳ್ತೇವೆ. 5 ಸಾಲನ್ನ ನಾವು ಒಂದು ನಾಟಿಕ್ಕಿಂತ ಮುಂಚೆ ಅದನ್ನ ಉತ್ತು ರೆಡಿ ಮಾಡಿ, ಭೂಮಿಯನ್ನ ರೆಡಿ ಮಾಡಿ ಆಮೇಲೆ ನಾಟಿ ಮಾಡುದು.

ಈಗ ಈ ನವಿಲ್ನಂತದ್ದು ಅಥವಾ ಹಂದಿಗಳ ಕಾಟ ಎಲ್ಲ ಉಂಟ ಇದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ರಕ್ಷಣೆ ಏನ್ ಮಾಡ್ತೀವಿ? ರಕ್ಷಣೆ ಏನು ಇಲ್ಲ, ಸುಮ್ಮನೆ ಪೀರಿಯಡ್ ಅಲ್ಲಿ ಅಗತ್ಯದ ಪೀರಿಯಡ್ ಅಲ್ಲಿ ನಾವೇ ಹೋಗಿ ಕಾಯ್ಬೇಕು ಅಷ್ಟೇ. ಇಡೀ ದಿವಸ ಕಾಯ್ಬೇಕಾಗ್ತದೆ. ಹೌದು, ಈಗ ನಾವೀಗ ಇವನ್ ಇದು ಕೂಡ ಬೀಜ ಹಾಕ್ತೇವಲ್ಲ ಸಸಿ ಮಾಡ್ಲಿಕ್ಕೆ ಬೀಜ, ಆ ಪೀರಿಯಡ್ ಅಲ್ಲಿ ಕೂಡ ಒಂದ್ ವಾರ ನಾವು ಕಾಯ್ಲೇಬೇಕು. ಏನಾದ್ರೂ ಬೇಲಿ ಕಟ್ತೀರಾ? ಬೇಲಿಗಿಲಿ ಏನಿಲ್ಲ, ಅದಕ್ಕೆ ಒಂದು ಎಂತ ಈ ಬೆದರು ಬೊಂಬೆ ಟೈಪ್ ಅಂತರ ಮಾಡಿ ಇಡ್ತೇವೆ ಅಷ್ಟೇ, ಬಿಟ್ರೆ ಬೇರೆ ಏನ್ ಮಾಡಿ. ಏನಾದ್ರು ಉಪಯೋಗ ಆಗ್ತದೆ ಇದರಿಂದ? ಸುಮ್ಮನೆ ಅದ್ರಲ್ಲಿ ಒಂದು ದಬ್ಬಿ ಗಿಬ್ಬಿ ಕಟ್ಟಿ ಇಡ್ತಾರೆ, ಅದಕ್ಕೊಂದು ಹಗ್ಗ ಕಟ್ಟಿ ಇಡ್ತಾರೆ, ಅದು ಹೋಗ್ತದೆ ಅಷ್ಟೇ. ಈಗ ನವಿಲು ಅಲ್ಲದೆ ಬೇರೆ ಏನು ಪ್ರಾಣಿಗಳು ಬರ್ತವೆ ಇಲ್ಲಿ? ಸಾಧಾರಣ ನವಿಲು, ಪಾರಿವಾಳ ಇಂಥದೆಲ್ಲ ಇರ್ತವೆ. ಮಂಗ, ಕಾಡು ಹಂದಿ ಅಂತದೆಲ್ಲ ಇಲ್ವಾ? ಕಾಡು ಹಂದಿ ಈ ಕಡೆಯಲ್ಲಿ ಇಲ್ಲ, ನಮ್ ಸೈಡ್ ಅಲ್ಲಿ ಇಲ್ಲ. ಇನ್ ಆ ಕಡೆ ಹೋದ್ರೆ ಕಾಡಿನ ಸೈಡ್ ಅಲ್ಲಿ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅವರಿಗೆಲ್ಲ. ಆಮೇಲೆ ಭತ್ತವನ್ನ ಅಕ್ಕಿಯಾಗಿ ಮಾಡುವ ಸಂದರ್ಭದಲ್ಲಿ ನುಚ್ಚು ಜಾಸ್ತಿ ಬರ್ತದೆ ಅಂತ ಹೇಳ್ತಾರಲ್ಲ, ಅದ್ ಯಾಕ ಕಾರಣಕ್ಕೆ? ನುಚ್ಚು ಹುಡಿಯಾಗುದು ಅವರು ಬೇಯಿಸಿದ ಸಿಸ್ಟಮ್ ಅಲ್ಲಿ ಬರಬಹುದು. ಭತ್ತವನ್ನ ಬೇಯಿಸ್ತಾರಲ್ಲ, ಮುಂಚೆ ಎಲ್ಲ ಬೇಯಿಸಿ ಒಣಗಿಸಿ ಮಾಡ್ತಿದ್ರು, ಇವಾಗ ಆ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ ನನ್ನದ. ಈಗ ಡ್ರೈಯರ್ ಹೋಗ್ತದೆ, ಒಮ್ಮೆ ಭತ್ತ ಹಾಕಿದ್ರೆ ಕೊಪ್ಪರ್ಗೆ ಹೇಳ್ತೇವಲ್ಲ, ಕೊಪ್ಪರ್ಗೆ ಹಾಕಿದ್ರೆ ಅದ್ ನೆಕ್ಸ್ಟ್ ಅಕ್ಕಿಯಾಗಿ ಬರೋದು ಈಗ ಆತರ ಡ್ರೈಯರ್ ಸಿಸ್ಟಮ್. ಈಗ ಮುಂಚೆ ಆದ್ರೆ ನಾವು ಬೇಯಿಸಿ ಕಣದಲ್ಲಿ ಒಣಸಿ ಒಂದು ಎರಡು ಬಿಸಿಲು ಮಾಡ್ತಾರೆ ಕೆಲವರು, ಆಮೇಲೆ ಮೂರು ಬಿಸಿಲು ಮಾಡುವವರು ಇದ್ದಾರೆ, ಅದನ್ನ ಮಾಡಿ ಆದ್ರೆ ಅಕ್ಕಿ ಮಾಡ್ತಾರೆ. ಅದನ್ನ ಅದು ತುಂಬಾ ಟೈಮ್ ಇಡ್ಲಿಕ್ಕೆ ಆಗ್ತಿತ್ತು, ಈಗ ಡ್ರೈಯರ್ನಲ್ಲಿ ಒಂದು ಎರಡು ತಿಂಗಳಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಇವರೇ ಹೇಳ್ತಾರೆ, ಮಿಲ್ಲಿನವರೇ ಹೇಳ್ತಾರೆ. ನಾವದನ್ನ ಮಾಡ್ಲಿಲ್ಲ ಇಷ್ಟವರೆಗೆ. ನಾವು ಮ್ಯಾನ್ಯಲ್ ಮಿಲ್, ಇಲ್ಲಿ ನಮ್ದು ಓಲ್ಡ್ ಸಿಸ್ಟಮ್ ಮಿಲ್ ಎಲ್ಲ ಇದ್ದಾರಲ್ಲ, ಅವ್ರ ಹತ್ರನೇ ಕೊಟ್ಟು ನಾವು ಇದ್ ಮಾಡ್ತೇವೆ. ನಮ್ಗೆ ಬೇಕಾಗುವಷ್ಟು ಅಕ್ಕಿಯನ್ನು ನಾವು ಮಾಡ್ಕೊಳ್ತೇವೆ, ಆಮೇಲೆ ಮಿಕ್ಕಿದ ಭತ್ತವನ್ನೇ ಸೇಲ್ ಮಾಡುದು ಅವರಿಗೆ. ಹೇಗೆ ಸಿಗ್ತದೆ ಅಂದ್ರೆ ಈಗ ಇಲ್ಲಿ ಎಲ್ಲ ಬೆಂಬಲ ಬೆಲೆ ಅಂತ ಎಲ್ಲ ಸಿಗ್ತಾ ಇದೆ? ಬೆಂಬಲ ಬೆಲೆ ಪೇಪರ್ ನಲ್ಲಿ ಹೇಳಲಿಕ್ಕೆ ಮಾತ್ರ ಬಿಟ್ರೆ ನಮ್ಗೆ ಯಾರು ಕೊಡೋರಿಲ್ಲ. ಆಮೇಲೆ ಸಾಮಾನ್ಯ ಒಂದು ಖರ್ಚು ಎಷ್ಟು ಬರ್ತದೆ ಅಂತ, ಈಗ ಒಂದು ಎಕರೆಗೂ ಒಂದು ಹೆಕ್ಟೇರ್ಗೂ ಇಷ್ಟು ಖರ್ಚು ಬರ್ತದೆ? ನಂಗೆ ಐಡಿಯಾ ಇಲ್ಲ ಸರ್, ಖರ್ಚು ಲೆಕ್ಕಾಚಾರ ಇಟ್ಕೊಳ್ಳಿ. ನಾವಂದ್ರೆ ಜಾಸ್ತಿ ಜನ ಹಾಕಿ ಮಾಡಿಸೋದ್ರಿಂದ ಟೋಟಲ್ ನನ್ಗೆ ಅದ್ರದ್ದು ಐಡಿಯಾ ಸಿಗುದಿಲ್ಲ. ನಾವು ನಾಟಿ ಪೀರಿಯಡ್ ಅಲ್ಲಿ ನಾನು 40-45 ಹೆಂಗಸರು ಇರ್ತಾರೆ, ಆಮೇಲೆ ಗಂಡಸರೆಲ್ಲ ಇರ್ತಾರೆ. ನಾನೊಂದು ಟೋಟಲ್ ಒಂದು 4-5-6 ದಿವಸದಲ್ಲಿ ನಾನು ಮಾಡಿ ಮುಗಿಸ್ತೇನೆ. ಹಾಗಾಗ್ಲಿಕ್ಕೆ ಹೋಗಿ ನಮ್ಗೆ ಅದು ಐಡಿಯಾ ಬರೋದಿಲ್ಲ. ಸ್ವಲ್ಪ ಇತ್ತು ಯಾರು ಮಾಡಿದವರಿಗೆ ಕರೆಕ್ಟ್ ಕ್ಲಿಯರ್ ಗೊತ್ತಾಗ್ತದೆ, ನಮ್ದೆಲ್ಲ ಮೆಷಿನ್ ವರ್ಕೇ ಜಾಸ್ತಿ ಇರೋದ್ರಿಂದ ಗೊತ್ತಾಗುದಿಲ್ಲ. ಕೃಷಿ ಇಲಾಖೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಬ್ರಹ್ಮಾವರ ನಿಮಗೆ ಹೆಚ್ಚು ದೂರ ಏನಿಲ್ಲ, ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯವನ್ನು ಪಡ್ಕೊಳ್ತಾ ಇದ್ರ? ಅಗತ್ಯ ಇದ್ರೆ ನಾನು ಅವ್ರ ಹತ್ರ ಹೋಗ್ತಾ ಇಲ್ಲ, ನಮ್ಮ ಕೃಷಿ ಇಲಾಖೆಯಲ್ಲಿ ಇವರು ಡೆವಲಪ್ಮೆಂಟ್ ಆಫೀಸರ್ ಎಲ್ಲ ಇದ್ದಾರಲ್ಲ, ಈಗ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅಂತ ಇಲ್ಲಿದ್ದಾರೆ, ಇನ್ನು ಕೋಟದಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಕೇಳ್ತೇನೆ. ಕೃಷಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ಕೂಡ ಇಲಾಖೆಯನ್ನ ಸಂಪರ್ಕ ಮಾಡ್ತಿದ್ದೀನಿ. ಈಗ ಮಾಡ್ತಾ ಇರುವಂತಹ ಒಂದು ಅಭ್ಯಾಸಕ್ಕೂ ಮುಂದೆ ಅದರಲ್ಲಿ ಒಂದು ಸುಧಾರಣೆ ಮಾಡಬೇಕು ಅಂತ ನಿಮಗೆ ಏನಾದರೂ ಯೋಚನೆ ಇದೆಯಾ? ಸುಧಾರಣೆ ಮಾಡೋ ಯೋಚನೆ ಇದೆ, ಆದ್ರೆ ಅದ್ರ ವ್ಯವಸ್ಥೆ ಎಲ್ಲ ಆಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ ಅಂತ ಸುಮ್ಮನೆ ಇರ್ತೇವೆ ಅಷ್ಟೇ, ಇದ್ದದನ್ನೇ ಮಾಡ್ಕೊಂಡು ಹೋಗ್ಬೋದು. ಅಲ್ಲ, ಏನು ಸುಧಾರಣೆ ಮಾಡ್ಲಿಕ್ಕೆ ಅವಕಾಶ? ಮುಂಚೆ ಹೋರಿಯಲ್ಲಿ ಹುಡ್ತಿತ್ತು, ಆಮೇಲೆ ಟಿಲ್ಲರ್ ಅಲ್ಲಿ ಹುಡ್ತಿತ್ತು, ಆಮೇಲೆ ಟ್ರಾಕ್ಟರ್ ಅಲ್ಲಿ ಹುಡ್ತಿತ್ತು, ಇನ್ನು ಕೆಲವು ಕಡೆಯಲ್ಲಿ ಮೆಷಿನ್ ನಟ್ಟಿಲ್ಲ, ಕಟ್ಟಿಂಗ್ ಹಾಗೂ ಮೆಷಿನ್ ಬಂದಿದೆ. ಇದಕ್ಕಿಂತ ಜಾಸ್ತಿ ಈ ಅಗ್ರಿಕಲ್ಚರ್ ಇದರಲ್ಲಿ ಎಂತ ಮಾಡ್ಲಿಕ್ಕೆ ಅಂತ ನನ್ಗೆ ಅಂತ ಐಡಿಯಾ ಗೊತ್ತೂ ಇಲ್ಲ. ಈಗ ಮೆಷಿನ್ ಅಲ್ಲಿ ಕಟ್ಟಿಂಗ್ ಅಂತ ಹೇಳಿದ್ರಲ್ಲ, ಇದಕ್ಕೆ ತಮಿಳುನಾಡಿಂದ ಬರಬೇಕ ಗಾಡಿಗಳು ಅಥವಾ ಇಲ್ಲೇ ಬರ್ತವ? ತಮಿಳ್ನಾಡು ಬೇರೆ ಬಾಡಿಗೆ ಕೊಡ್ತಾರ? ಅಲ್ಲ, ಅದ್ರ ಬಾಡಿಗೆ ಸಿಸ್ಟಮ್ ಅಲ್ಲೇ ಮಾಡುದು. ಅಲ್ಲ, ಇಲ್ಲಿ ಕೃಷಿ ಇಲಾಖೆಯಲ್ಲಿ ಮತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೆಲ್ಲ ಉಂಟಲ್ಲ ಇವರದ್ದು ಉಂಟು, ಆದ್ರೆ ಅದು ಹೆಚ್ಚು ಮೆಷಿನ್ ಇರುದಿಲ್ವಲ್ಲ, ಎಲ್ಲರದ್ದು ಒಂದೇ ಪೀರಿಯಡ್ ಇಲ್ಲ, ಎಲ್ಲರಿಗೂ ಒಂದೇ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡುದ್ರಿಂದ ಎಲ್ಲಿ ಮಿಷನ್ ಖಾಲಿ ಇದೆಯೋ ಅದನ್ನ ಹೋಗಿ ತರ್ತೇವೆ ನಾವು ಆತರ. ಮತ್ತೆ ಎಲ್ಲರದ್ದು ಬಾಡಿಗೆ ಸಿಸ್ಟಮ್ ಒಂದೇ ಇರ್ತದೆ. ಈ ವರ್ಷ ಎಷ್ಟಿದೆ? ಈ ವರ್ಷ 2,300 400 ಹೀಗೆಲ್ಲ ತಗೊಳ್ತಾರೆ, 2,500 ತಗೊಂಡಿದ್ದಾರೆ ಅಂತ ಅನಿವಾರ್ಯವಾಗಿ ಇದನ್ನ ಮಾಡ್ತಾ ಇದ್ರಿ, ಮಾಡ್ಲೇಬೇಕು. ಒಳ್ಳೇದು ಮಂಜಪ್ಪ ಪೂಜಾರಿ ಅವರೇ, ಭತ್ತದ ಕೃಷಿಯನ್ನ ಬಹಳ ವರ್ಷಗಳಿಂದ ನೀವು ಮಾಡಿಕೊಂಡು ಬಂದಿದ್ದೀರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಬಾಸ್. ಇದುವರೆಗೆ ಭತ್ತದ ಕೃಷಿ ಅನುಭವದ ಕುರಿತು ಬ್ರಹ್ಮಾವರದ ಮಂಜಪ್ಪ ಪೂಜಾರಿ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಟ್ರೈಕೋಡರ್ಮ ಎನ್ನುವಂತಹದ್ದು ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರ. ಸಾಮಾನ್ಯವಾಗಿ ವಿವಿಧ ಮಣ್ಣು ಹಾಗೂ ವೈವಿಧ್ಯಮಯ ಪರಿಸರದಲ್ಲಿ ಕಂಡುಬರುವಂತಹ ಸ್ವತಂತ್ರ ಜೀವಿ. ಟ್ರೈಕೋಡರ್ಮವು ಆಮ್ಲೀಯ ಮಣ್ಣು,

ತೆಂಗು ಬೆಳೆಯಲ್ಲಿ ಅಣಬೆ ರೋಗ, ಅಡಿಕೆಯಲ್ಲಿ ಅಣಬೆ ರೋಗ, ಕಾಫಿಯಲ್ಲಿ ಬೇರು ರೋಗ ಇವುಗಳನ್ನು ನಿಯಂತ್ರಿಸುವುದಕ್ಕೆ ಟ್ರೈಕೋಡರ್ಮೋವನ್ನು ಬಳಸಬಹುದು. ಟ್ರೈಕೋಡರ್ಮೋವನ್ನು ಉಪಯೋಗಿಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಇವು ಪರಿಸರ ಸ್ನೇಹಿಯಾಗಿವೆ, ಕಡಿಮೆ ಖರ್ಚು ಹಾಗೂ ದೀರ್ಘವಾದಂತಹ ಪರಿಣಾಮ ಸಿಗ್ತದೆ. ಸಾವಯವ ಗೊಬ್ಬರದ ಜೊತೆ ಹಾಗೂ ಬೇವಿನ ಹಿಂಡಿಯ ಜೊತೆ ಇವುಗಳನ್ನು ಉಪಯೋಗಿಸಬಹುದು. ರೋಗ ನಿಯಂತ್ರಿಸುವುದರ ಜೊತೆಗೆ ಸಸ್ಯಜಂತು ಹುಳವನ್ನು ನಿಯಂತ್ರಿಸುವಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ. ರೋಗಾಣುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡುವುದಿಲ್ಲ, ಹಸಿರು ನಾಶಕ್ಕೂ ಆಗಿರುವುದಿಲ್ಲ. ವ್ಯವಸಾಯದ ಖರ್ಚು ಕಡಿಮೆ ಮಾಡುವುದರ ಜೊತೆಗೆ ಇಳುವರಿಯನ್ನು ಮತ್ತು ನಿವ್ವಳ ಲಾಭವನ್ನು ಹೆಚ್ಚಿಸುತ್ತದೆ. ಇದರ ಜೊತೆಗೆ ಬೆಳೆಗಳ ಹಾಗೂ ಗಿಡಗಳ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ. ಗಿಡಗಳ ಹಾಗೂ ಬೆಳೆಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸಾವಯವ ವಸ್ತುಗಳ ಕಳೆಯುವಿಕೆಯಲ್ಲಿ ಕ್ರಿಯಾಶೀಲವಾಗಿರುತ್ತವೆ. ಉಪಕಾರಿ ಸೂಕ್ಷ್ಮಾಣುಗಳಿಗೆ ಇದರಿಂದ ಯಾವುದೇ ಅಪಾಯ ಇಲ್ಲ. ಬೆಳೆಯ ಎಲ್ಲ ಬೆಳವಣಿಗೆ ಹಂತಗಳಲ್ಲೂ ಕೂಡ ಇವುಗಳನ್ನು ಬಳಸಬಹುದು. ಬೇಗನೆ ಹಾಗೂ ಸುಲಭವಾಗಿ ಬೆಳೆಯಬಲ್ಲದು ಮತ್ತು ಹೆಚ್ಚು ಬೀಜಾಣುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ವೈವಿಧ್ಯಮಯ ಪರಿಸರ ವೈಪರೀತ್ಯಗಳ ಸಹಿಷ್ಣುತೆಯನ್ನು ಹೊಂದಿದೆ. ಸಾವಯವ ವಸ್ತು ಇರುವಂತಹ ಮಣ್ಣಿನಲ್ಲೂ ವೃದ್ಧಿಗೊಳ್ಳುವುದರಿಂದ ಇವುಗಳ ಸಂತಾನೋತ್ಪತ್ತಿ ಕಾಪಾಡಿಕೊಂಡು ಬಹಳ ಕಾಲದವರೆಗೆ ಸಸ್ಯಗಳಿಗೆ ರೋಗ ತರುವ ಶಿಲೀಂಧ್ರವನ್ನು ನಿಯಂತ್ರಣದಲ್ಲಿಡುತ್ತದೆ. ಮೈಕೋರೈಜಾ, ಅಜೋಟೋಬ್ಯಾಕ್ಟರ್ ಹಾಗೂ ಸುಡೋಮನಾಸ್ ಇಂತಹ ಜೈವಿಕ ಗೊಬ್ಬರಗಳ ಜೊತೆಗೆ ಹಾಗೂ ಇತರ ಜೈವಿಕ ರೋಗ ನಿಯಂತ್ರಕಗಳೊಡನೆ ಹೊಂದಿಕೊಂಡು ಬದುಕುವಂತಹ ಗುಣವಿದೆ. ಹಾಗಾಗಿ ಕೃಷಿಯಲ್ಲಿ ಟ್ರೈಕೋಡರ್ಮೋವನ್ನು ಯಥೇಚ್ಛವಾಗಿ ಬಳಕೆ ಮಾಡಬಹುದು. ರೈತರು ಈ ಕಡೆಗೆ ಗಮನವನ್ನು ಹರಿಸುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 49,000 53,000 ರೂಪಾಯಿಗಳು, ಹೊಸ ಅಡಿಕೆ 38,000 45,000 ರೂಪಾಯಿಗಳು, ಕೋಕಾ 35,000 40,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 8,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 27,000 ರೂಪಾಯಿಗಳು, ಎರಡನೇ ವರ್ಗ 1,000 10,000 18,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಲ್ಟಿಗೆ ಕ್ವಿಂಟಲಿಗೆ 2,950 3,400 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 2,200 ರೂಪಾಯಿಗಳು, IR8 ಕ್ವಿಂಟಲಿಗೆ 2,200 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 1,700 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲಿಗೆ 4,100 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲಿಗೆ 3,800 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,000 ರೂಪಾಯಿಗಳು, ಮೆಣಸು ಆಮದು 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 37,000 ರೂಪಾಯಿಗಳು, ಗೇರುಬೀಜ ಕಚ್ಚಾ 8,300 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 1,600 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಲಿಗೆ 2,000 ರೂಪಾಯಿಗಳು, ಗಾಳಿ 1,600 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಲಿಗೆ 2,400 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪಿ ಸುಶೀಲ ಹಾಡಿರುವ ಆರ್.ಎನ್. ಜಯಗೋಪಾಲ್ ಅವರ ರಚನೆ. ಹಾ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರದೇ ರಚನೆ. ಸನ್ನಿಧಿ ಸನ್ನಿಧಿಂ ಕುರು